ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕೃಷಿಯಲ್ಲಿ ಸಸ್ಯ ವೈವಿಧ್ಯ ಪಾತ್ರ ಈ ಕುರಿತು ತೀರ್ಥಹಳ್ಳಿ ತಾಲೂಕು ಮೇಳಿಗೆಯ ಎಂಎನ್ ಸುಬ್ರಹ್ಮಣ್ಯ ಅವರೊಡನೆ ಸಂದರ್ಶನ ಕೇಳೋಣ. ತೀರ್ಥಹಳ್ಳಿ ತಾಲೂಕು ಮೇಳಿಗೆಯ ಎಂಎನ್ ಸುಬ್ರಹ್ಮಣ್ಯ ಅವರು ಇಂದು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸುಬ್ರಹ್ಮಣ್ಯ ಅವರೇ. ನಮಸ್ಕಾರ. ಕೃಷಿ ಮಾಡ್ತಾ ಇದ್ದೀರಿ, ಜೊತೆಗೆ ಅನೇಕ ಸಸ್ಯಗಳು ತನಗೆ ತಾನೇ ಹುಟ್ಟುತ್ತಾ ಇರ್ತವೆ, ಸಾಯ್ತಾ ಇರ್ತವೆ, ಜೊತೆಗೆ ನೀವು ಬೆಳೆಸೋದು ಇರುತ್ತೆ. ಯಾಕೆ ಬೇರೆಯವ್ರಿಗಿಂತ ನೀವೊಂದು ಸ್ವಲ್ಪ ಭಿನ್ನವಾಗಿ ಆಲೋಚನೆ ಮಾಡ್ತೀರಿ? ಅಂದರೆ ನಮ್ಮದು ಸಾವಯವ ಕೃಷಿ. ಸಾವಯವ ಕೃಷಿ ಅಂತಂದರೆ ಪ್ರಕೃತಿ ಮತ್ತು ಪರಿಸರದ ಜೊತೆಗೇನೆ ಬೆಳೆಯುವಂಥ ಕೃಷಿ ಅದು. ಇದರಲ್ಲಿ ನಮಗೆ ಪ್ರತಿ ಸಸ್ಯಗಳಿಗೂ ಅದರದ್ದೇ ಆದಂಥ ವಿಶಿಷ್ಟತೆ ಇರುತ್ತೆ. ಕೆಲವೊಂದು ಔಷಧಿ ಸಸ್ಯಗಳಿರುತ್ತೆ, ಕೆಲವೊಂದು ಆದಾಯ ಕೊಡುವಂಥ ಆರ್ಥಿಕ ಬೆಳೆಗಳಿರುತ್ತೆ, ಹಾಗೆಯೇ ಹಣ್ಣು ತರಕಾರಿಗಳು ಆಗ್ಬೋದು. ಈ ಥರ ತುಂಬ ವೈವಿಧ್ಯಮಯವಾದ ಕೃಷಿ ಇದ್ದಾಗ ಸಮಗ್ರ ಕೃಷಿ ಆಗುತ್ತೆ, ಸುಸ್ಥಿರ ಕೃಷಿ ಅಂತಲೂ ಹೇಳ್ಬೋದು ಅದಕ್ಕೆ. ಅಂದರೆ ನೀವು ಹೇಳೋದು ನ್ಯಾಚುರಲ್ ಆಗಿ ಬೆಳೆಯುವಂತಹ ಕೆಲವೊಂದು ಗಿಡಗಳು, ನೀವೇ ಬೆಳೆಸುವಂತಹ ಕೆಲವೊಂದು ಗಿಡಗಳು, ಅದರಲ್ಲಿ ಔಷಧೀಯ ಗುಣ ಇರತಕ್ಕಂತಹದ್ದು, ಇನ್ನು ಕೆಲವು ಆದಾಯ ತರತಕ್ಕಂತಹದ್ದು. ಈಗ ಕೆಲವೊಂದು ಟೈಮು ಉಪಯೋಗ ಇಲ್ದಲೇ ಇರತಕ್ಕಂಥ ಕಳೆ ಗಿಡಗಳು ಬೆಳೆದು ಬಿಡ್ತವೆ, ಇದನ್ನು ಹೆಂಗೆ ನಿವಾರಣೆ ಮಾಡ್ಕೋತೀರಿ? ಅಂದರೆ ಸಾವಯವ ಕೃಷಿನಲ್ಲಿ ಕಳೆ ಅಂತ ಅನ್ನೋದೊಂದು ವೇಸ್ಟ್ ಮೆಟೀರಿಯಲ್ ಅಂತ ಅನ್ಕೊಂಡಿದ್ದಾರೆ, ಅಲ್ಲ. ಅದು ಸಾವಯವ ಕೃಷಿನಲ್ಲಿ ಅಲ್ಲ. ಸಾವಯವ ಕೃಷಿನಲ್ಲಿ ಕಳೆಗೂ ಒಂದು ಮಹತ್ವನೇ ಇದೆ, ಯಾಕೆಂದರೆ ಪ್ರತಿ ಕಳೆನೂ ವಾತಾವರಣದಲ್ಲಿರುವಂತಹ ಸಾರಗಳನ್ನು ಭೂಮಿಗೆ ಸೇರಿಸುತ್ತೆ, ಉಳಿದ ಬೆಳೆಗಳಿಗೆ ಒಂದು ರೀತಿಯಲ್ಲಿ ಸಪೋರ್ಟಿವ್ ಆಗಿರುತ್ತೆ. ಮಣ್ಣಿನ ಸವಕಳಿನ ತಡೆಯೋದರಲ್ಲಿ ಮತ್ತು ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡೋದ್ರಲ್ಲಿ ಅದರ ಪಾಲು ಕೂಡ ಮಹತ್ವದ್ದಾಗಿರುತ್ತೆ. ಅದು ಸರಿ ಸುಬ್ರಹ್ಮಣ್ಯ, ಕೆಲವರು ಹೇಳ್ತಾರೆ ಹೌದ್ರಿ ಕೆಲವೊಂದು ಗಿಡಗಳಿದಾವಲ್ಲ ಅವು ಏನು ಮಾಡಿದ್ರು ಅಕ್ಕಪಕ್ಕ ಬೇರೆ ಯಾವುದು ಬೆಳೆಯೋದಕ್ಕೆ ಬಿಡೋದಿಲ್ಲ, ಅವು ಏನು ಉಪಯೋಗ ಇಲ್ಲ, ತನಗೆ ತಾನೇ ಬೆಳೆದು ಈ ನಾವು ಹಾಕಿರೋ ಸಸಿಗಳನ್ನು ಹಾಳು ಮಾಡಿಬಿಡ್ತಾವೆ ಅಂತ. ಅಂದರೆ ಮಾನವ ಕಲ್ಚರ್ ಅಂತಾರಲ್ಲ ಆ ಥರ ಏಕ ಬೆಳೆ ಪದ್ಧತಿನಲ್ಲಿ ಆ ಕಳೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಬಹು ಬೆಳೆ ಪದ್ಧತಿಯಲ್ಲಿ ಆ ಸಮಸ್ಯೆ ಕಡಿಮೆ ಇರುತ್ತೆ, ಅಂದರೆ ಒಂದೇ ರೀತಿಯ ಕಳೆ ಅಲ್ಲಿ ಇರೋದಿಲ್ಲ, ತುಂಬ ಥರದ ಕಳೆ ಗಿಡಗಳಿರುತ್ತೆ. ಅಲ್ಲಿ ಕಳೆ ನಿಯಂತ್ರಣ ಸ್ವಾಭಾವಿಕವಾಗಿ ಅಲ್ಲಿ ಆ ಪರಿಸರ ಮಾಡಿರುತ್ತೆ. ಎಷ್ಟು ಎಕರೆ ಇದೆ ಜಮೀನು ತೋಟ ತಮ್ಮದು? ನಮ್ದು 3.5 ಎಕರೆ ಒಟ್ಟು ಜಮೀನು ಇರೋದು. ಏನೇನು ಬೆಳಿತೀರಿ? ನಮ್ದು ಮುಖ್ಯ ಬೆಳೆ ಅಡಿಕೆ, ಅದ್ರ ಜೊತೆಗೆ ಬಾಳೆ, ಕಾಫಿ ಇದೆ, ಮತ್ತೆ ಕಾಳುಮೆಣಸು, ವಿಳ್ಯದೆಲೆ ಇದೆ, ಜಾಯಿಕಾಯಿ, ಲವಂಗ. ಅಂದ್ರೆ ಇದೆಲ್ಲ ಮಿಶ್ರ ಬೆಳೆ ತರ, ತುಂಬಾ ಇದರಲ್ಲಿ ಇಲ್ಲ. ದಾಲ್ಚಿನಿ 2.5 ಎಕರೆ ತೋಟ ಅಂದ್ರಲ್ಲ, 3.5 ಎಕರೆ. ಇದು ನಿಮಗೆ ನಿಮ್ ತಂದೆಯಿಂದ ಬಂದಿದ್ದು ಅಥವಾ ನೀವೇ ರೂಢಿ ಮಾಡಿದ್ದು? ತಂದೆಯಿಂದ ಬಂದಿದ್ದು. ನಮ್ಮ ವಿದ್ಯಾಭ್ಯಾಸ ಮುಗಿಯೋಷ್ಟೊತ್ತಿಗೆ 1 ಎಕರೆ ತಗೊಂಡ್ವಿ ನಾವು, ಅಂದ್ರೆ ನಮ್ಮ ತಂದೆನೇ ತಗೊಂಡಿದ್ದು, ನಾವು ಅದರಲ್ಲಿ ಕೆಲಸ ಮಾಡಿದ್ವಿ. ಏನ್ ಓದಿದಿರಿ ತಾವು? ನಾನು ಓದಿರೋದು BA. ಯಾಕೆ ಕೃಷಿಗೆ ಬರಬೇಕು ಅನ್ನಿಸ್ತು? ನಾವು ಮೊದಲಿಂದನೂ ಕೃಷಿನಲ್ಲೇ ಆಸಕ್ತಿ ಜಾಸ್ತಿ ಇತ್ತು, ಮತ್ತು ನಮ್ಮ ರಜ ದಿನಗಳಲ್ಲೆಲ್ಲ ನಾವು ತಂದೆಗೆ ಸಹಾಯ ಮಾಡ್ತಾ ಕೃಷಿ ಭೂಮಿಲೇ ಇರ್ತಿದ್ವಿ. ನಮಗೆ ಬೇರೆ ಎಲ್ಲದಕ್ಕಿಂತ ಕೃಷಿ ತುಂಬ ಇಷ್ಟ ಆಗಿತ್ತು. ಅಲ್ಲಿ ಪ್ರತಿ ಗಿಡ ಮರಗಳನ್ನು ಗಮನಿಸೋದು, ಪ್ರಕೃತಿಯಲ್ಲಿರೋ ಕೀಟಗಳನ್ನು, ಪಕ್ಷಿಗಳನ್ನು, ಅದ್ರ ಜೊತೆಗೆ ಯಾವಾಗಲೂ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಹಿಂದೆ ನೋಡಿದ್ರಲ್ಲ ನೀವು ಹೇಳಿದ್ರಿ ಪಕ್ಷಿಗಳೆಲ್ಲ ನೋಡ್ತಾ ಇದ್ದೆ ಅಂತ, ಸುಮಾರು ಒಂದು 50-40 ವರ್ಷದ ಕೆಳಗೆ ಅಥವಾ ನಿಮ್ಮ ತಂದೆ ಹೇಳಿದ ರೀತಿನಲ್ಲಿ ಆಗೆಲ್ಲ ನವಿರುಗಳು ಅವು ಇವು ಎಲ್ಲ ಓಡಾಡ್ತಾ ಇರತಕ್ಕಂತಹ ಸ್ಥಳ, ಈಗ ಅವೆಲ್ಲ ಕಂಡು ಬರುತ್ತಾ ಹೇಗೆ? ಈಗಲೂ ಕೂಡ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಬೇರೆ ಎಲ್ಲ ಕಡೆಗಿಂತ ಹೆಚ್ಚಿಗೆ ಪಕ್ಷಿಗಳು ಮತ್ತೆ ಈ ತರ ಕೆಲವೊಂದು ಪ್ರಾಣಿಗಳೆಲ್ಲ ಬರುತ್ತೆ. ಏನೇನು ಪ್ರಾಣಿಸ್ತಾ ಇರುತ್ತೆ? ಉದಾಹರಣೆಗೆ ಕೆಂದಳಿಲು ಅಂತ, ಒಂದ್ ರೀತಿಯಲ್ಲಿ ನಮಗೆ ಕಾಟ ಜಾಸ್ತಿ ಇದೆ, ಆದ್ರೂ ಕೂಡ ಅದು ನಮ್ ಜೊತೆಗಿದೆ. ಕೃಷಿ ಮಾಡ್ತಾ ನಮ್ ಕೃಷಿನಲ್ಲಿ ಅದು ಪಾಲ್ದಾರ ಆಗಿದೆ. ಕೆಂದಳಿಲ್ ಏನು ಅಡಿಕೆಗೆ ತೆಂಗಿಗೆ ಜಾಸ್ತಿ ಇದು ಮಾಡುತ್ತೆ, ತೆಂಗು ಮತ್ತೆ ಚಿಕ್ಕು ಈ ತರ ಸಪೋಟ ಹಣ್ಣುಗಳಿಗೆಲ್ಲ ಬರುತ್ತೆ. ಈಗ ಸಾಮಾನ್ಯವಾಗಿ ನಿಮ್ ಕಡೆ ಬಹಳ ಕಡೆ ಕೇಳಿರೋ ಹಾಗೆ ಮಂಗಗಳ ಉಪಟಳ ಬಹಳ ಇದೆ ಅಂತ ಕೇಳಿದ್ದೀನಿ,